ಅಧಿಕರಣ ಮಾಡಿದರೆ ಕಾನೂನಾತ್ಮಕ ಕ್ರಮ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ವಿಟಿಯು ತಾಂತ್ರಿಕ ಹಬ್ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ. ರಾಜ್ಯದ 10 ಜಿಲ್ಲೆಗಳಲ್ಲಿ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಯ ನಿರ್ಮಿಸಲು ಸರ್ಕಾರ ನಿರ್ಧಾರ. ಮತ್ತು ಪಾಲಿಕೆ ನೌಕರರ ಬೇಡಿಕೆ ಈಡೇರಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕನೂರ 2.2 ಮೆಗಾಹರ್ಟ್ಸ್ಗಳು. ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು, ಪಶು ವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತ ಸರಣಿ. ಇದರಲ್ಲಿ ಜಾನುವಾರುಗಳಲ್ಲಿ ಪ್ರಾಣಿಜನ್ಯ ರೋಗಗಳ ಅರಿವು ಹಾಗೂ ನಿರ್ವಹಣೆಯ ಹೆಜ್ಜೆಗಳು, ಈ ಕುರಿತು ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸತೀಶ್ ಎಸ್ಪಿಯವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಪ್ರಸ್ತುತಿ ಅರಕಲುಗೂಡು ವಿಮಧುಸೂದನ್. ಕಪಾಸ್ ಉತ್ಪಾದಕ ಕಿಸಾನ್ ಬಹನೋ ಔರ್ ಭಾಯಿಯೋ, ಹಮಾರೆ ದೇಶ ಮೇ ಕಪಾಸ್ ಕಿ ಉತ್ಪಾದಕತಾ ಅಭಿ ಕಾಫಿ ಕಮ್ ಹೈ ಔರ್ ಬೀಚ್ ಮೇ ಬಿಟಿ ಕಾಟನ್ ಕಿ ಭಿ ವೈರಸ್ ಅಟ್ಯಾಕ್ ಕೆ ಕಾರಣ ಉತ್ಪಾದಕತಾ ಲಗಾತಾರ ಘಟಿ ಹೈ. ಕಪಾಸ್ ಕಾ ಉತ್ಪಾದನ ಕಮ್ ಹೋತಾ ಜಾ ರಹಾ ಹೈ, ಇಸ್ಕೆ ಕಾರಣ ಕಿಸಾನ್ ಭಿ ಸಂಕಟ ಮೇ ಹೈ. ಹಮಾರಾ ಸಂಕಲ್ಪ ಹೈ ಕಪಾಸ್ ಕಾ ಉತ್ಪಾದನ ಬಢಾನಾ, ಉತ್ಪಾದನ ಮೇ ಆನೆ ವಾಲಿ ಲಾಗತ್ ಕೋ ಘಟಾನಾ, ಅಚ್ಛೆ ಬೀಚ್ ಜಲವಾಯು ಅನುಕೂಲ ಜೊ ಹೋ ಔರ್ ವೈರಸ್ ಅಟ್ಯಾಕ್ ಕಾ ಮುಕಾಬಲಾ ಕರ್ ಸಕೆ. ಇಸ್ಕೆ ಲಿಯೆ 11 ಜುಲೈ ಕೋ ಪ್ರಾತಃ 10 ಬಜೆ ಕೊಯಂಬಟೂರ್ ಮೇ ಹಮ್ನೆ ಏಕ್ ಬೈಠಕ್ ಬುಲಾಯಿ ಹೈ, ಜಿಸ್ಮೇ ಕಪಾಸ್ ಉತ್ಪಾದಕ ಕಿಸಾನೋ ಕೆ ಪ್ರತಿನಿಧಿ, ಕಿಸಾನ್ ಸಂಗಠನೋ ಕೆ ಪ್ರತಿನಿಧಿ, ICR ಕೆ ಜಾನೆ ಮಾನೆ ಸಭಿ ವೈಜ್ಞಾನಿಕ, ಸ್ವಯಂ DGICR, ಕಪಾಸ್ ಉತ್ಪಾದಕ ರಾಜ್ಯೋ ಕೆ ಕೃಷಿ ಮಂತ್ರಿಗಣ, ರಾಜ್ಯ ಸರ್ಕಾರ ಕೆ ಅಧಿಕಾರಿಗಣ ಔರ್ ಕಪಾಸ್ ಉದ್ಯೋಗ ಸೆ ಕಾಟನ್ ಉದ್ಯೋಗ ಸೆ ಜುಡೆ ಹುವೆ ಪ್ರತಿನಿಧಿ, ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಕೆ ಲೋಕ ಭಿ ರಹೆಂಗೆ. ಬಹನೋ ಔರ್ ಭಾಯಿಯೋ, ಹಮ್ ಗಂಭೀರ ಚಿಂತನ್ ಕರ್ ರಹೆ ಕಿ ಕಪಾಸ್ ಕಿ ಉತ್ಪಾದಕತಾ ಗುಣವತ್ತಾ ಕೈಸೆ ಬಢೆ, ಇಸ್ ಸಂಬಂಧ ಮೇ ಅಗರ್ ಆಪ್ಕೆ ಕೋಯಿ ಸುಝಾವ್ ಹೋ ಸೋ ಕೃಪಯಾ ಕರ್ಕೆ ಟೋಲ್ ಫ್ರೀ ನಂಬರ್ ಹಮಾರೆ ವಿಭಾಗ ಕೆ ಕೃಷಿ ವಿಭಾಗ ಕೆ 1800-1800-1551 ಪರ್ ಅವಶ್ಯ ಮುಜೆ ಭೇಜೆ. ಮೇ ಆಪ್ಕೆ ಸುಝಾವ್ ಕೋ ಅತ್ಯಂತ ಗಂಭೀರತಾ ಸೆ ಲೂಂಗಾ ಔರ್ ಮಿಲ್ಕರ್ ಕಪಾಸ್ ಕೆ ಉತ್ಪಾದನ್ ಕೋ ಬಢಾನೆ ಕೆ ಲಿಯೆ ಹಮ್ ರೋಡ್ ಮ್ಯಾಪ್ ಬನಾಯೆಂಗೆ. ಬಹುತ್ ಬಹುತ್ ಧನ್ಯವಾದ. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಪಾಲನೆಯಲ್ಲಿ ಪ್ರಾಣಿಜನ್ಯ ರೋಗಗಳ ಅರಿವು ಮತ್ತು ನಿರ್ವಹಣಾ ಹೆಜ್ಜೆಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಪ್ರಾಣಿಗಳಿಂದ ಮನುಷ್ಯರಿಗೆ ರೋಗಗಳು ಬರತಕ್ಕಂತಹ ಸಾಧ್ಯತೆ ಅಧಿಕವಾಗಿದೆ. ಅನೇಕ ರೋಗಗಳು, ಅದರಲ್ಲೂ ಕೂಡ ಇತ್ತೀಚೆಗೆ ಬರ್ತಾ ಇರತಕ್ಕಂಥ ರೋಗಗಳು ಅನೇಕ ಪ್ರಾಣಿಗಳಿಂದ ಮನುಷ್ಯರಿಗೆ ಬಂದಿರುವಂತಹ ಉದಾಹರಣೆಗಳಿದ್ದಾವೆ. ನಾವು ಪ್ರಾಣಿಗಳ ಜೊತೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ಅದರಲ್ಲೂ ಕೂಡ ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವ ಸಂದರ್ಭದಲ್ಲಿಯೂ ಈ ತರಹದ ರೋಗಗಳು ಬರುವಂತಹ ಸಾಧ್ಯತೆ ಇರೋದ್ರಿಂದ ಇಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಅದರ ಬಗ್ಗೆ ಎಷ್ಟರ ಮಟ್ಟಿಗೆ ಜಾಗೃತಿ ಇರಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಮತ್ತು ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಪಿ ಸತೀಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಪ್ರಾಣಿಜನ್ಯ ರೋಗಗಳು ಅಂತೇಳಿ ನಾವು ಆಗಾಗ್ಗೆ ಮಾತನಾಡ್ತಾ ಇರ್ತೀವಿ, ಏನು ಪ್ರಾಣಿಜನ್ಯ ರೋಗಗಳು ಅಂತ ಹೇಳಿದ್ರೆ? ರೈತ ಬಾಂಧವರೇ, ಈ ಪ್ರಾಣಿಜನ್ಯ ರೋಗಗಳು ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಅಂಶ. ನಾವು ಯಾವುದೇ ರೈತ ಆಗಲಿ ಅಥವಾ ಯಾವುದೇ ಮನುಷ್ಯ ಆಗಲಿ ಜಾನುವಾರುಗಳ ಪಾಲನೆ ಅಷ್ಟೇ ಮಾಡೋದಲ್ಲ. ಸೊ ಜಾನುವಾರುಗಳ ಪಾಲನೆಯನ್ನು ನಾವು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಕ್ಕಂಥದ್ದು ಒಂದು ಕಡೆ, ಆದರೆ ಇತ್ತೀಚಿನ ವೈಜ್ಞಾನಿಕ ತಳಹದಿಯಲ್ಲಿ ನಾವು ಜಾನುವಾರು ಸಾಕಾಣಿಕೆ ಮಾಡಬೇಕಾದ್ರೆ ಈ ಪ್ರಾಣಿಜನ್ಯ ರೋಗಗಳ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಹರಿಸಬೇಕು. ಈ ಪಶುಪಾಲನೆಯಲ್ಲಿ ರೈತರು ಹಾಗೂ ಇತರೆ ಪ್ರಾಣಿ ಪಾಲಕರು ತಮಗೆ ಅರಿವಿಲ್ಲದೆ ಎಷ್ಟೋ ರೋಗಗಳನ್ನು ಪ್ರಾಣಿಗಳಿಂದ ಅವರಿಗೆ ರೋಗಗಳು ಪ್ರಸಾರವಾಗ್ತವೆ, ಹರಡುತ್ತದೆ. ಈ ರೋಗಗಳು ಅವುಗಳ ಬಗ್ಗೆ ಮತ್ತು ಅವುಗಳ ನಿರ್ವಹಣೆಯ ಬಗ್ಗೆ ಸೂಕ್ಷ್ಮವಾಗಿರ್ತಕ್ಕಂಥ ತಿಳುವಳಿಕೆ ಅತ್ಯಗತ್ಯ. ಸೊ ಲಾಭದಾಯಕ ಹೈನುಗಾರಿಕೆ ಜೊತೆಗೆ ಅವರ ಆರೋಗ್ಯ ರಕ್ಷಣೆ ಮತ್ತು ಅವರ ಕುಟುಂಬದ ಆರೋಗ್ಯ ರಕ್ಷಣೆ ಸಹ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡತಕ್ಕಂಥ ರೋಗಗಳು, ಕೆಲವೊಂದು ರೋಗಗಳು ಏನಾಗ್ತದೆ ಮನುಷ್ಯರಿಂದಲೂ ಸಹ ಕೆಲವು ಪ್ರಾಣಿಗಳಿಗೆ ಬರುತ್ತದೆ, ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ರೀತಿಯಾಗಿ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ರೋಗಗಳು ಅವುಗಳ ನಿರ್ವಹಣೆಯ ಬಗ್ಗೆ ನಾವು ಅಧ್ಯಯನ ಮಾಡತಕ್ಕಂಥದ್ದಂತೆ ನಾವು ಪ್ರಾಣಿಜನ್ಯ ರೋಗಗಳು ಅಂತ ನಾವು ಕರಿತೇವೆ. ಸೊ ಇದನ್ನು ನಾವು ಇಂಗ್ಲಿಷ್ನಲ್ಲಿ ಝೂನೋಟಿಕ್ ಡಿಸೀಸಸ್ ಅಂತ ನಾವು ಕರಿತೇವೆ. ಈ ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಪ್ರಾಣಿಜನ್ಯ ರೋಗಗಳ ಮಹತ್ವ ಏನು ಅಂತೀರಿ? ಖಂಡಿತ, ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅತಿಶಯೋಕ್ತಿ ಅಂದರೆ ವಿಶ್ವದ ಸರಿಸುಮಾರು 70% ರೋಗಗಳು ಏನಿದಾವಲ್ಲ ಮನುಷ್ಯರಿಗೆ ಬರ್ತಕ್ಕಂಥವು, ಇವು ಪ್ರಾಣಿಜನ್ಯ ರೋಗಗಳೇ ಆಗಿರ್ತವೆ. ಎಷ್ಟೋ ಪ್ರಾಣಿಗಳು ಮನುಷ್ಯರ ಕೆಲವೊಂದು ರೋಗಗಳ ಮೂಲವಾಗಿರ್ತದೆ. ಉದಾಹರಣೆ ಹೇಳಬೇಕು ಅಂದ್ರೆ ಈಗ ಕಂದು ರೋಗ ಅಂತ ನಾವು ಕರಿತೇವೆ, ಆಂಥ್ರಾಕ್ಸ್ ಕಾಯಿಲೆ ಅಂತ ನಾವು ಕರಿತೇವೆ, ಇಲಿ ಜ್ವರ ಅಂತ ನಾವು ಏನು ಕರಿತೇವೆ, ಈಗ ಅತಿ ಮುಖ್ಯವಾಗಿ ನಾವು ರೇಬಿಸ್ ಕಾಯಿಲೆ ಅಥವಾ ಹುಚ್ಚುನಾಯಿ ರೋಗ ಅಂತ ಹೆಂಗೆ ಕರಿತೇವೆ, ಇವಕ್ಕೆಲ್ಲಕ್ಕೂ ಅತಿ ಮೂಲ ಏನಪ್ಪ ಅಂತಂದ್ರೆ ಈ ಪ್ರಾಣಿಗಳಾಗಿರ್ತವೆ. ಇತ್ತೀಚೆಗೆ ಹೊಸದಾಗಿ ಬಂದಿರತಕ್ಕಂಥ ಏನು ರೋಗಗಳು ಏನು ಪ್ರಪಂಚದಲ್ಲಿ ಉದಯ ಆಗ್ತದೆವಲ್ಲ, ಸುಮಾರು 90% ರೋಗಗಳೆಲ್ಲವೂ ಸಹ ಪ್ರಾಣಿಜನ್ಯ ರೋಗಗಳಾಗಿಯೇ ಇರ್ತವೆ. ಇದು ಅತಿ ತುಂಬಾ ದುರದೃಷ್ಟಕರವಾಗಿರ್ತಕ್ಕಂಥ ವಿಷಯನೂ ಹೌದು. ಸೊ ಇದನ್ನ ಅರಿತು ಇತ್ತೀಚೆಗೆ ನಮ್ಮ ಭಾರತ ಸರ್ಕಾರ ಆಗಿರಬಹುದು, ಜೊತೆಗೆ ಇತರೆ ಅಭಿವೃದ್ಧಿಶೀಲ ದೇಶಗಳು ಅಥವಾ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳೆಲ್ಲ ಏನಾಗಿದಾವಪ್ಪ ಅಂದ್ರೆ ಒಂದು ಶೀರ್ಷಿಕೆಯನ್ನ ಶುರು ಮಾಡ್ಕೊಂಡಿದ್ದಾವೆ. ಏನಪ್ಪ ಅಂದ್ರೆ ಒಂದು ರೋಗದ ಶೀರ್ಷಿಕೆ ಅಂತ ಕರಿತೇವೆ, ಒಂದು ಹೆಲ್ತ್ ಒಂದು ಆರೋಗ್ಯದ ಶೀರ್ಷಿಕೆ ಅಂತ, ಏಕ ಆರೋಗ್ಯ ಶೀರ್ಷಿಕೆ ಅಂತ ನಾವು ಕರಿತೇವೆ. ಸೊ ಈ ಒಂದು ಆರೋಗ್ಯದ ಶೀರ್ಷಿಕೆ ಅಡಿ ಮನುಷ್ಯನ ಆರೋಗ್ಯ, ಪ್ರಾಣಿಗಳ ಆರೋಗ್ಯ ಮತ್ತು ಇವೆರಡೂ ಇರತಕ್ಕಂಥ ಒಂದು ಪರಿಸರದ ಆರೋಗ್ಯ ಎಲ್ಲವನ್ನ ಸೇರಿಸಿಬಿಟ್ಟು ಒಂದು ಆರೋಗ್ಯ ಅಂತ ನಾವು ಶೀರ್ಷಿಕೆಯಡಿ ಒಂದು ಒಟ್ಟಾಗಿ ಒಗ್ಗೂಡಿಸಿಬಿಟ್ಟು ವಿಶ್ವದ ಆರೋಗ್ಯವನ್ನು ನಾವು ಕಾಪಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇರ್ತದೆ. ಸೊ ಇಲ್ಲಿ ಪ್ರಾಣಿಗಳ ರೋಗನೇ ಇರ್ಬೋದು, ಮನುಷ್ಯನ ರೋಗನೇ ಇರ್ಬೋದು, ಎಲ್ಲದೂ ಒಂದೇನೆ, ಒಟ್ಟಾಗಿ ವಿಶ್ವದ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಸೊ ಅದಕ್ಕಾಗಿ ಪ್ರತಿ ವರ್ಷ ನವೆಂಬರ್ 3 ನಾವು ವರ್ಲ್ಡ್ ಒನ್ ಹೆಲ್ತ್ ಡೇ, ವಿಶ್ವ ಒಂದು ಆರೋಗ್ಯ ದಿನ ಅಂತ ನಾವು ಆಚರಿಸ್ತಾ ಇದ್ದೇವೆ. ಸೊ ಇದನ್ನ ಪ್ರಾಣಿಗಳ, ಮನುಷ್ಯರ ಹಾಗೂ ಪರಿಸರದ ಪರಸ್ಪರ ಅವಲಂಬಿತವಾಗಿರ್ತಕ್ಕಂಥ ಒಂದು ಸಂಪರ್ಕ ಹಾಗೂ ಅದರ ಮೂಲಕ ನಿರ್ಮಲ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಧ್ಯೇಯದೊಂದಿಗೆ ಈ ವಿಶ್ವ ಆರೋಗ್ಯ ಒಂದು ಆರೋಗ್ಯವನ್ನು ನಾವು ದಿನವನ್ನ ಆಚರಿಸ್ತಾ ಇದ್ದೇವೆ. ಹೀಗೆ ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ಈ ಪ್ರಾಣಿಜನ್ಯ ರೋಗಗಳು ಬಹಳ ಮಹತ್ವವನ್ನು ಪಡೆದುಕೊಳ್ತವೆ. ಯಾವ ಯಾವ ರೀತಿಯ ಪ್ರಾಣಿಜನ್ಯ ರೋಗಗಳು ಪಶುಪಾಲನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ? ಪಶುಪಾಲನೆ ಕೇವಲ ಲಾಭದಾಯಕವಾಗಿ ನಾವು ನೋಡೋದಲ್ಲ. ಸೊ ಪಶುಪಾಲನೆಯಲ್ಲಿ ಹಲವಾರು ತೊಂದರೆಗಳು ಇರ್ತದೆ. ಸೊ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅತಿ ನಿರ್ಲಕ್ಷ್ಯವನ್ನ ವಹಿಸ್ತಕ್ಕಂಥ ಒಂದು ಅಂಶ ಏನಪ್ಪ ಅಂತಂದ್ರೆ ಯಾವ್ಯಾವ ರೀತಿಯ ರೋಗಗಳು ಬರ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಓಕೆ, ಆದ್ರಿಂದ ಪಶುಪಾಲನೆ ಅಂದ ತಕ್ಷಣ ಕೇವಲ ದನಕರು ಸಾಕಾದಷ್ಟೇ ಅಲ್ಲ, ನಿಮಗೆ ಗೊತ್ತಿದೆ, ಕುರಿ ಮೇಕೆ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಹಂದಿ ಸಾಕಾಣಿಕೆ ಇರ್ಬೋದು, ಅದು ಇವನ್ ಕೆಲವೊಬ್ರು ಏನ್ ಮಾಡ್ತಾರೆ ಮನೇಲಿ ನಾಯಿಗಳನ್ನ ಸಾಕೊಂಡಿರ್ತಾರೆ, ಆಗ್ತದೆ. ಹೌದು ಹೌದು, ಈ ರೀತಿ ಇರೋದ್ರಿಂದ ಏನಾಗ್ತದೆ ಅಂದ್ರೆ ಒಂದೊಂದು ರೀತಿಯ ಪ್ರಾಣಿಗಳಿಂದ ಒಂದೊಂದು ರೀತಿಯ ರೋಗಗಳು ಹರಡ್ತದೆ. ಕೆಲವೊಂದು ರೋಗಗಳು ಏನಾಗ್ತದೆ ಅಂದ್ರೆ ಎಲ್ಲಾ ಪ್ರಾಣಿಗಳಿಂದಲೂ ಒಂದೇ ತರ ಸಾಮಾನ್ಯವಾಗಿರ್ತಕ್ಕಂಥ ರೋಗ ಹರಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗಿರ್ತದೆ. ನಾ ಕೆಲವೊಂದು ಅತಿ ಮುಖ್ಯವಾಗಿರತಕ್ಕಂಥ ರೋಗಗಳು ಒಂದೊಂದು ಪ್ರಾಣಿ ಸಾಕಾಣಿಕೆಯಲ್ಲಿ ಅತಿ ಪ್ರಮುಖವಾಗಿ ರೈತರು ಗಮನಿಸಲೇಬೇಕಾಗಿರ್ತಕ್ಕಂಥ ರೋಗಗಳ ಬಗ್ಗೆ ಒಂದೆರಡು ಅಂಶಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ದನ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಅಂತಂದ್ರೆ ಅತಿ ಮುಖ್ಯವಾಗಿ ರೈತರು ಗಮನಿಸಬೇಕಾಗಿರ್ತಕ್ಕಂಥ ರೋಗ ಯಾವಪ್ಪ ಅಂದ್ರೆ ಕಂದು ರೋಗ. ಅದು ಬ್ರುಸಲೋಸಿಸ್ ಕಾಯಿಲೆ ಅಂತ ನಾವು ಕರಿತೇವೆ. ಅದ್ರ ಜೊತೆಗೆ ಇಲಿ ಜ್ವರ ಅಂತ ನಿಮಗೆ ಕೇಳಿರ್ತೀರ, ಲೆಪ್ಟೋಸ್ಪೈರಸಿಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರಿತೇವೆ. ಜೊತೆಗೆ ಕ್ಷಯ ರೋಗ, ಟಿಬಿ ಕಾಯಿಲೆ, ಟ್ಯುಬರ್ಕ್ಯುಲೋಸಿಸ್ ಅಂತ ಏನ್ ಕರಿತೀವಲ್ಲ, ಜನ ಏನ್ಕೊಂಡಿದ್ದಾರಪ್ಪ ಅಂದ್ರೆ ಈ ಕಾಯಿಲೆ ಕೇವಲ ಮನುಷ್ಯಗಷ್ಟೇ ಬರುತ್ತೆ, ಪ್ರಾಣಿಗಳಿಗೆ ಬರಲ್ಲ ಅಂತಕ್ಕಂಥ ಬಹಳಷ್ಟು ಜನಗಳ ಒಂದು ನಂಬಿಕೆ ಇದೆ. ಇದು ಖಂಡಿತವಾಗಿ ಪ್ರಾಣಿಗಳಲ್ಲೂ ಬರ್ತಕ್ಕಂಥ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ರೋಗ. ಇದಲ್ದನೆ ಕೆಲವೊಂದು ಪ್ರಾಣಿಗಳಲ್ಲಿ ದುಂಡಾಣು ರೋಗ ಅಂತ ಕರಿತೀವಿ ನಾವು. ದುಂಡಾಣು ಅಂದ್ರೆ ಪರಾವಲಂಬಿ ಜೀವಿಗಳಿಂದ ಬರ್ತಕ್ಕಂಥ ರೋಗ. ಉದಾಹರಣೆಗೆ ಸಿಸ್ಟಿ ಸರ್ಕೋಸಿಸ್ ಅಂತ ಒಂದು ರೋಗ ಇದೆ. ಈ ರೋಗದ ಒಂದು ಘಟ್ಟ ಏನಾಗುತ್ತಪ್ಪ ಅಂದ್ರೆ ಮನುಷ್ಯರು ಆ ರೋಗದ ಒಂದು ಕಾಲಚಕ್ರದಲ್ಲಿ ಆ ರೋಗದ ಒಂದು ಘಟ್ಟದಲ್ಲಿ ಒಂದು ಸಿಸ್ಟ್ ಅಂತ ನಾವು ಬ್ರೈನ್ ಅಲ್ಲಿ ಫಾರ್ಮ್ ಮಾಡ್ತದೆ. ಈ ರೋಗ ಅತಿ ತುಂಬಾ ಮಾರಕವಾಗಿರ್ತಕ್ಕಂಥ ರೋಗನೂ ಹೌದು. ಸೊ ಇವೆಲ್ಲ ದನಗಳ ಮತ್ತು ಎಮ್ಮೆಗಳ ಸಾಕಾಣಿಕೆಯಲ್ಲಿ ಅತಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅದೇ ರೀತಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಕಂದು ರೋಗ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. ಕುರಿ ಸಾಕಾಣಿಕೆದಾರರು ಅವಾಗಿಂದ ಏನ್ ಮಾಡ್ತಾ ಇರ್ತಾರಪ್ಪ ಅಂದ್ರೆ ಕುರಿಗಳು ಗಬ್ಬ ಇದ್ದಾಗ ಮರಿಗಳನ್ನ ತೆಗೆ ಸಂದರ್ಭದಲ್ಲಿ ಗರ್ಭಕೋಶದಲ್ಲಿರತಕ್ಕಂಥ ಒಂದು ದ್ರವದಿಂದ ಕಣ್ಣಿಗೆ ಸೋಕಿಬಿಟ್ಟು ಆ ರೋಗ ಮನುಷ್ಯರಿಗೂ ಹಾಡ್ತದೆ. ಓಕೆ, ಅದೇ ತರ ಹಂದಿ ಸಾಕಾಣಿಕೆಯಲ್ಲೂ ಸಹ ಕಂದು ರೋಗನೂ ಸಹ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಇಲಿ ಜ್ವರ, ಹಂದಿ ಶೀತ ಜ್ವರ ಅಂತ ಬೇರೆ ಇದೆ, ನಾವು ಕೋಳಿ ಶೀತ ಜ್ವರ ಅಂತ ಹೆಂಗ್ ನೋಡ್ತೀವಲ್ಲ ಹಾಗೆ ಹಂದಿ ಶೀತ ಜ್ವರ ಅದಕ್ಕೆ ಸ್ವೈನ್ ಇನ್ಫ್ಲೂಯೆನ್ಸಾ ಅಂತ ನಾವು ಕರಿತೇವೆ. ಇದಲ್ದೇನೆ ಕೆಲವೊಂದು ದುಂಡಾಣು ರೋಗ ಲೈಕ್ ಟ್ರೈಕಿನೆಲ್ಲ ರೋಗ ಅಂತ ಕರಿತೀವಿ. ಈ ರೋಗ ಹಂದಿ ಸಾಕಾಣಿಕೆಯಲ್ಲಿ ಅತಿ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಇನ್ನ ಕೋಳಿ ಸಾಕಾಣಿಕೆಯಲ್ಲಿ ಕೋಳಿ ಶೀತ ಜ್ವರ ಅಂತ ಏನ್ ಕರಿತೀವಲ್ಲ, ಇದು ಸಹ ಮನುಷ್ಯರಿಗೆ ಹಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗಿರ್ತದೆ. ಇದಲ್ದೇನೆ ಅವೈಜ್ಞಾನಿಕ ರೀತಿಯಲ್ಲಿ ಕೋಳಿ ಉತ್ಪನ್ನಗಳನ್ನ ನಾವು ಸಂಸ್ಕರಣೆ ಮಾಡ್ದಲೇ ಉಪಯೋಗಿಸ್ಕೊಂಡ್ರೆ ಈ ಸಾಲ್ಮನೆಲ್ಲ ಕಾಯಿಲೆ ಅಂತ ಹೆಂಗ್ ಕರಿತೀವಿ, ಈ ಕೋಳಿ ಬೆಸಿಲೋಸಿಸ್ ಕಾಯಿಲೆ ಅಂತ ಹೆಂಗ್ ಕರಿತೀವಿ, ಇವು ಸಹ ಮನುಷ್ಯರಿಗೆ ಬರ್ತಾ ಇರ್ತದೆ. ಇನ್ನ ನಾಯಿ ಮತ್ತು ಬೆಕ್ಕುಳಿಂದ ನಾವು ಸಾಮಾನ್ಯವಾಗಿ ಪಶುಪಾಲನೆ ಅಂದ ತಕ್ಷಣ ನಾಯಿ ಬೆಕ್ಕುಳು ನಮ್ಮ ರೈತರ ಮನೆಗೆ ಅಲ್ಲಲ್ಲೇ ಇದ್ದೇ ಇರ್ತವೆ. ಈ ನಾಯಿ ಬೆಕ್ಕುಳಿಂದ ಸಹ ರೇಬಿಸ್ ಕಾಯಿಲೆ ನಿಮಗೆ ಕೇಳಿರ್ತೀರ, ಎಲ್ಲರಿಗೂ ಗೊತ್ತಿರತಕ್ಕಂತ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ರೋಗ. ಅದು ಜನ ಇದನ್ನ ಕಡೆಗಣಿಸತಕ್ಕಂಥ ರೋಗನೇ ಹೌದು ಹೇಳಬೇಕು ಅಂತಂದ್ರೆ. ಸೊ ರೇಬಿಸ್ ಕಾಯಿಲೆ ಆಗಿರ್ಬೋದು ಅಥವಾ ಲೆಪ್ಟೋಸ್ಪೈರೋಸಿಸ್ ಅಂತ ಏನ್ ಕೇಳಿದ್ನಲ್ಲ, ಇಲಿ ಜ್ವರ ಅಂತೀವಲ್ಲ, ಇವೆಲ್ಲವೂ ಸಹ ಅತಿ ಪ್ರಮುಖವಾಗಿರ್ತಕ್ಕಂತಹ ಒಂದು ರೋಗಗಳು. ಸೊ ರೈತರು ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಡ್ರೆ ಸೊ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಂದು ರೋಗದ ಬಗ್ಗೆ ತಾವು ಹೇಳ್ತಾ ಇದ್ರಿ, ಅದು ಕೂಡ ಪ್ರಾಣಿಗಳಿಂದ ಅಥವಾ ದನಕರುಗಳಿಂದ ಮನುಷ್ಯರಿಗೆ ಬರೋದಂತ ಸಾಧ್ಯತೆ ಇರುತ್ತೆ ಅಂತ ಹೇಳಿ. ಈ ಕಂದು ರೋಗ ಅಂತ ಅಂದ್ರೆ ಏನು, ಜಾನುವಾರು ಸಾಕಾಣಿಕೆಯಲ್ಲಿ ಇದರ ಮಹತ್ವ ಏನು? ಕಂದು ರೋಗ ಅಂತಕ್ಕಂಥದ್ದು ಜಾನುವಾರು ಸಾಕಾಣಿಕೆಯಲ್ಲಿ ರೈತರು ತಿಳ್ಕೊಂಡಿರ್ತಕ್ಕಲೇಬೇಕಿರತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ರೋಗ. ಈ ರೋಗ ಸಾಮಾನ್ಯವಾಗಿ ಈ ರೋಗಗ್ರಸ್ತ ರಾಸುವಿನ ಹಾಲನ್ನು ನಾವು ಸೇವಿಸಿದಾಗ, ಸರಿ ಅದನ್ನ ಕುದಿಸ್ತಲೇ ಸೇವಿಸಿದಾಗ, ಅಥವಾ ಕೆಲವೊಂದ್ಸಲ ಏನಾಗ್ತದಪ್ಪ ಅಂದ್ರೆ ಜಾನುವಾರುಗಳು ಗರ್ಭಧರಿಸಿ ಕರು ಹಾಕ್ತಕ್ಕಂಥ ಸಮಯದಲ್ಲಿ ತೊಂದರೆ ಆಗಿತ್ತು ಅಂತಂದ್ರೆ ರೈತರು ಏನ್ ಮಾಡ್ತಾರೆ, ಕೈಯಿಂದ ಕರುನ ಹೊರಗೆ ತೆಗಿತಕ್ಕಂಥ ಪ್ರಯತ್ನ ಮಾಡ್ತಾರೆ. ಕೆಲವೊಬ್ರು ಪಶುವೈದ್ಯರನ್ನ ಕರೆಸ್ಬಿಟ್ಟು ಅವ್ರ ಮೂಲಕ ತೆಗೆಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲೂ ಆ ಗರ್ಭಕೋಶದ ದ್ರವ ಏನಿರುತ್ತಲ್ಲ ಅದು ನಮ್ಮ ಕಣ್ಣಿಗೆ ಅಥವಾ ನಮ್ಮ ಚರ್ಮಕ್ಕೆ ಏನಾದ್ರು ತಗಲಿದ್ರೆ, ಚರ್ಮದಲ್ಲಿ ಏನಾದ್ರು ಗಾಯ ಇತ್ತು ಅಂದ್ರೆ ಸೊ ಅದ್ರ ಮೂಲಕ ದೇಹಕ್ಕೆ ಒಳಗಡೆ ಹೋಗ್ಬಿಟ್ಟು ರೋಗವನ್ನ ಉಂಟು ಮಾಡ್ತದೆ. ಅಲ್ದನೆ ಸಹ ಕೆಲವೊಂದ್ಸಲ ಗರ್ಭಪಾತ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಜಾನುವಾರುಗಳಲ್ಲಿ ಈ ರೋಗ ಬಂದಾಗ. ಸೊ ಈ ತರ ಗರ್ಭಪಾತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ರೈತರೇನಾದರೂ ಅಂತ ಗರ್ಭಪಾತದ ಭ್ರೂಣವನ್ನ ನಾವು ಕೈಯಲ್ಲಿ ಮುಟ್ಟಿದಾಗ ಸೊ ನಮಗೂ ರೋಗ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಈ ರೋಗ ಪ್ರಮುಖವಾಗಿ ದನಗಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಗರ್ಭಪಾತ ಅತಿ ಹೆಚ್ಚಾಗಿ ಕಂಡು ಬರ್ತದೆ. ಉಳಿದ ಯಾವ ಸಂದರ್ಭದಲ್ಲೂ ಸಹ ಈ ರೋಗದ ಯಾವುದೇ ಲಕ್ಷಣಗಳು ಜಾನುವಾರುಗಳಲ್ಲಿ ಕಂಡು ಬರಲ್ಲ. ಗರ್ಭಪಾತನೇ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ರೋಗ ಲಕ್ಷಣ ಜಾನುವಾರುಗಳಿರುತ್ತದೆ. ಮನುಷ್ಯನಿಗೇನಾದರೂ ಈ ರೋಗ ಬಂದ್ರೆ ಏನ್ ಲಕ್ಷಣ ಇರ್ತದಪ್ಪ ಅಂತಂತಂದ್ರೆ, ಉದಾಹರಣೆಗೆ ನೀವೇನಾದ್ರು ನಿಮ್ಮ ಮನೆಯಲ್ಲಿ ಗರ್ಭಪಾತವನ್ನ ನೀವು ಮನೆಯಲ್ಲಿ ನೋಡಿರ್ತೀರ ಅಥವಾ ಮುಟ್ಟಿರ್ತೀರಾ ಭ್ರೂಣವನ್ನ, ಆ ಸಂದರ್ಭದಲ್ಲಿ ಏನಾದ್ರು ನಿಮಗೆ ರೋಗ ಬಂದಿದೆ ಅಂತಕ್ಕಂಥ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಮನುಷ್ಯರಲ್ಲಿ ಯಾವ ತರ ಲಕ್ಷಣಗಳು ಇರ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಮೊಟ್ಟ ಮೊದಲನೇದಾಗಿ ಏನಾಗಿರ್ತಪ್ಪ, ಜ್ವರ ಅಂತೂ ಸಹಜವಾಗಿ ಬಂದೇ ಬರ್ತದೆ. ಅದ್ರ ಜೊತೆಗೆ ಕೀಲು ನೋವು ಅತಿ ಮುಖ್ಯವಾಗಿ ಕಂಡು ಬರ್ತದೆ. ಕೈ ಕಾಲುಗಳಲ್ಲಿ ಕೀಲುಗಳಲ್ಲಿ ನೋವು ಜಾಸ್ತಿ ಇರ್ತದೆ. ಕೆಲವೊಬ್ಬ ಗಂಡಸರಲ್ಲಿ ವೃಷಣಗಳ ಉರಿಯೂತ ಕಂಡು ಬರ್ತದೆ. ಅದು ಅತಿ ತುಂಬಾ ಮಾರಕ ಆಗಿರ್ತಕ್ಕಂತ ಒಂದು ಅಂಶ. ಕೆಲವೊಂದ್ಸಲ ಏನಾಗತ್ತಪ್ಪ ಅಂದ್ರೆ ಅತಿ ವಿರಳ ಅಂತ ನಾವು ಹೇಳ್ಬೋದು. ಮನುಷ್ಯರಲ್ಲೂ ಸಹ ಕೆಲವೊಂದ್ಸಲ ಗರ್ಭಪಾತ ಆಗ್ತಕ್ಕಂಥ ಸಾಧ್ಯತೆಗಳು ಸಹ ನಾವು ಅಲ್ಲಗಳಿಗೆ ಸಾಧ್ಯ ಇಲ್ಲ. ಸೊ ಇಂಥವೆಲ್ಲ ಅಂಶಗಳು ತಮ್ಮ ಮನೆಯಲ್ಲಿ ಏನಾದ್ರು ಕಂಡು ಬಂದಿದ್ರೆ ಸೊ ತಾವು ಇದ್ರ ಬಗ್ಗೆ ಗಮನಿಸಬೇಕಾಗ್ತದೆ. ಈ ರೋಗದ ನಿವಾರಣೋಪಾಯ ಬಹಳ ಮುಖ್ಯ. ಯಾಕೆಂದ್ರೆ ಈ ರೋಗ ಬಂದ್ರೆ ಯಾವುದೇ ಜಾನುವಾರಿಗೆ ಚಿಕಿತ್ಸೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಮನುಷ್ಯರ ತರ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಿವಾರಣೋಪಾಯ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಕೊಟ್ಟಿಗೆಯಲ್ಲಿ, ನಿಮ್ಮ ಕೊಟ್ಟಿಗೆಯಲ್ಲಿ ಸುಮಾರು 10-20 ದನಗಳಿದಾವೆ ಅಂತಂದ್ರೆ ಅವುಗಳಲ್ಲಿ ಈ ಗರ್ಭಪಾತದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ, ಕಂಟಿನ್ಯೂಸ್ ಆಗಿ ಗರ್ಭಪಾತ ಆಗ್ತಾ ಇದೆ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ರೋಗವನ್ನು ನೀವು ಪರೀಕ್ಷೆ ಮಾಡ್ಕೋಬೇಕಾಗಿದ್ದಂಥದ್ದು ಈ ಬ್ರುಸೆಲೋಸಿಸ್ ಕಾಯಿಲೆ, ಕಂದು ರೋಗ. ಹಂಗಾಗಿ ನೀವು ಅದನ್ನ ಮೊಟ್ಟ ಮೊದಲು ಡಾಕ್ಟರ್ನ ಅಥವಾ ವೈದ್ಯರನ್ನ ಮನೆಗೆ ಕರೆಸ್ಬಿಟ್ಟು ಅವರಿಂದ ಪರೀಕ್ಷೆ ಮಾಡಿಸ್ಬಿಟ್ಟು ರೋಗ ಇರುವಿಕೆಯನ್ನು ನೀವು ಪರೀಕ್ಷೆ ಮಾಡಿಸ್ಕೋಬಹುದು. ಇದೊಂದು ನಮ್ಮ ಹಾಸನದ ರೈತರಿಗೆ ಅಥವಾ ಸುತ್ತಮುತ್ತಲಿನ ಜಿಲ್ಲೆಯ ರೈತರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲಿ ನಿಮ್ಮ ಯಾವುದೇ ಪ್ರಾಣಿಯ ರೋಗವನ್ನು ನೀವು ಕಂದು ರೋಗ ಅಂತ ಗುರುತಿಸ್ಕೋಬೇಕು ಅಂತಂದ್ರೆ ಅದರ ರಕ್ತದ ಮಾದರಿಯನ್ನು ತಂದು ನಮ್ಮ ಕಾಲೇಜಿಗೆ ಕೊಟ್ಟರೆ ತಮಗೆ ಆ ರೋಗದ ಇರುವಿಕೆಯನ್ನು ನಾವು ಪ್ರಯೋಗದಲ್ಲಿ ಪರೀಕ್ಷೆ ಮಾಡಿಬಿಟ್ಟು ಉಚಿತವಾಗಿ ನಾವು ನಿಮಗೆ ರೋಗ ಇದೆಯೋ ಇಲ್ಲವೋ ಅಂತ ಹೇಳಿ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಅದಲ್ಲದೇನೆ ಈ ರೋಗ ಬರಬಾರದು ಅಂತಂದ್ರೆ ನಾವು ಲಸಿಕೆ ಹಾಕ್ಸ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ಭಾರತ ಸರ್ಕಾರ ಸಹ ಈ ಕಂದು ರೋಗದ ವಿರುದ್ಧ ಲಸಿಕೆಯನ್ನು ಉಚಿತವಾಗಿ ಕೊಡ್ತಾ ಇದೆ. ಕರುಗಳಲ್ಲಿ ಎಸ್ಪೆಷಲಿ ಮುಖ್ಯವಾಗಿ ಹೆಣ್ಣು ಕರುಗಳಲ್ಲಿ ಸುಮಾರು 4-8 ವಯಸ್ಸಿನ ಹೆಣ್ಣು ಕರುಗಳಿಗೆ ಈ ರೋಗದ ವಿರುದ್ಧ ಲಸಿಕೆ ಲಭ್ಯ ಇದೆ. ಸರ್ಕಾರದ ವತಿಯಿಂದ ಉಚಿತವಾಗಿ ಲಭ್ಯ ಇರತಕ್ಕಂಥದ್ದು. ಸೊ ರೈತರು ಇದರ ಸದುಪಯೋಗವನ್ನು ಪಡ್ಕೋಬೇಕು. ಈ ರೀತಿಯ ಲಸಿಕೆಯನ್ನ ಮಾಡಿಸಿದ್ದೆ ಆದ್ರೆ ಕಾಲಕ್ರಮೇಣ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ. ಇದಲ್ಲದೇನೆ ರೋಗಗ್ರಸ್ತ ರಾಸುಗಳನ್ನ ನಾವು ಪ್ರತ್ಯೇಕಿಸ್ತಕ್ಕಂಥದ್ದು, ಅವುಗಳ ಸಪರೇಟ್ ಆಗಿ ಅದಕ್ಕೆ ಆಹಾರ ಕೊಡ್ತಕ್ಕಂಥದ್ದು ಇವೆಲ್ಲ ಮಾಡಬೇಕು. ಇದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ನಾವು ಗಮನಿಸಿದ್ರೆ ರೋಗವನ್ನ ತಕ್ಕ ಮಟ್ಟಿಗೆ ನಾವು ನಿವಾರಣೋಪಾಯವನ್ನ ಮಾಡ್ಕೋಬಹುದು. ಇನ್ನು ಹುಚ್ಚುನಾಯಿ ರೋಗ, ಇದು ರೇಬಿಸ್ ಅಂತ ಹೇಳಿ ಸಾಮಾನ್ಯವಾಗಿ ನಾವು ಕರಿತೀವಿ. ಇದು ಕೂಡ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತಹ ಒಂದು ರೋಗ ಆಗಿರುತ್ತೆ. ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಹುಚ್ಚುನಾಯಿ ರೋಗದ ಬಗ್ಗೆ ಬಹಳಷ್ಟು ಜನಕ್ಕೆ ಮಾಹಿತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೂ ಸಹ ಇದು ಒಂದು ಪ್ರಾಣಿಜನ್ಯ ರೋಗ ಆಗಿರೋದ್ರಿಂದ ಸೊ ಈ ಕಾರ್ಯಕ್ರಮದಲ್ಲಿ ನಾನು ಸ್ವಲ್ಪ ಕೆಲವು ಅತಿ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ. ಸೊ ಪಶುಪಾಲಕರ ಅತಿ ಮಾರಕ ರೋಗ ಅಂತ ನಾವು ಹೇಳಬಹುದು. ಸುಮಾರು 99% ರೋಗ ನಾಯಿ ಕಡಿತದಿಂದಲೇ ಬರ್ತಕ್ಕಂಥದ್ದು. ಇದಲ್ಲದೇ ಬೆಕ್ಕಿನಿಂದಲೂ ಸಹ ರೋಗ ಆಡ್ತಕ್ಕಂಥದ್ದು ಜಾಸ್ತಿ ಇದೆ. ದನಕರುಗಳಿಂದ ರೋಗ ಬರಲ್ಲ ಅಂತ ನಾನು ಹೇಳಲಿಕ್ಕೆ ಬರಲ್ಲ, ಆದ್ರೆ ಅಷ್ಟೊಂದು ಉದಾಹರಣೆಗಳು ಕಮ್ಮಿ. ಬಂದ್ರೆ ಅದು ತೀವ್ರತರನೇ ಇರ್ತದೆ, ಆದ್ರೆ ದನಕರುಗಳಿಂದ ಆಡ್ತಕ್ಕಂಥ ಸಾಧ್ಯತೆ ತುಂಬಾ ಕಮ್ಮಿನೇ ಇರ್ತದೆ. ಯಾಕೆ ಅವು ಕಚ್ಚಲಿಕ್ಕೆ ಸಾಮಾನ್ಯವಾಗಿ ಹೋಗೋದಿಲ್ಲ, ಅವುಗಳ ಜೊಲ್ಲನ್ನ ನಾವು ಮುಟ್ಲಿಕ್ಕೆ ಜಾಸ್ತಿ ಹೋಗೋದಿಲ್ಲ. ನಾಯಿಗಳ ಏನಾಗ್ತದಪ್ಪ ಅಂದ್ರೆ ಅವು ಜಾಸ್ತಿ ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದ್ರಿಂದ ತುಂಬಾ ಹಂಗಾಗಿ ಕಚ್ಚ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ರೋಗ ಹಾಡ್ತಕ್ಕಂಥದ್ದು ಸಾಧ್ಯತೆ ನಾಯಿಗಳಿಂದಲೇ ಜಾಸ್ತಿ ಆಗಿರ್ತದೆ. ಉದಾಹರಣೆ ಗೊತ್ತಿದೆ ನಿಮಗೆ, ಈ ರೋಗದ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿ ತಿಳಿಸ್ಬೇಕು ಅಂತಾನೆ ವಿಶ್ವದಲ್ಲೇ ಅತಿ ಅವೇರ್ನೆಸ್ ಕ್ಯಾಂಪ್ ಅಂತ ಸಹ ಮಾಡ್ತಾ ಇರ್ತಾರೆ. ಓಕೆ, ಸೆಪ್ಟೆಂಬರ್ 28 ತಾರೀಕನ್ನ ವಿಶ್ವ ರೇಬಿಸ್ ದಿನ ಅಂತಾನೆ ನಾವು ಆಚರಣೆ ಮಾಡ್ತೇವೆ. ಓಕೆ, ಹಂಗಾಗಿ ಇದರ ನಿವಾರಣೋಪಾಯ ಬಹಳ ಮುಖ್ಯ. ಯಾಕೆಂದ್ರೆ ಈ ರೋಗಕ್ಕೆ ಯಾವುದೇ ತರದ ಚಿಕಿತ್ಸೆ ಇಲ್ಲ, ಮನುಷ್ಯರಲ್ಲೇ ಆಗಲಿ ಪ್ರಾಣಿಗಳಲ್ಲೇ ಆಗಲಿ ಯಾವುದೇ ಚಿಕಿತ್ಸೆ ಇಲ್ಲದೆ ಇರೋದ್ರಿಂದ ಇದರ ನಿವಾರಣೋಪಾಯ ಬಹಳ ಮುಖ್ಯ. ಒಂದ್ಸಲ ನೀವು ನಿವಾರಣೋಪಾಯ ಬಗ್ಗೆ ಚೆನ್ನಾಗಿ ಮಾಡಿಬಿಟ್ರೆ ಈ ರೋಗ ನಿಮಗೆ ಬರ್ಲಿಕ್ಕೆ ಸಾಧ್ಯತೆನೇ ಇರೋದಿಲ್ಲ. ಏನಪ್ಪ ನಿವಾರಣೋಪಾಯ ನೀವು ಅನುಸರಿಸ್ಬೇಕಪ್ಪ ಅಂತಂದ್ರೆ, ನಾಯಿ ಕಚ್ಚಿದ ತಕ್ಷಣ ಅದು ಯಾವುದೇ ನಾಯಿ ಇರ್ಬೋದು, ನಮ್ಮ ನಾಯಿ ವ್ಯಾಕ್ಸಿನ್ ಮಾಡಿಸಿದೀವಿ ವ್ಯಾಕ್ಸಿನ್ ಮಾಡಿಸಿಲ್ಲ ಏನು ಬೇಡ, ಯಾವುದೇ ನಾಯಿ ಕಚ್ಚಲಿ, ಮೊದಲು ನೀವು ಡಿಟರ್ಜೆಂಟ್ ಅಥವಾ ಯಾವುದೇ ಸಾಬೂನಿನಿಂದ ನಾಯಿ ಕಚ್ಚಿದ ಗಾಯವನ್ನ ಚೆನ್ನಾಗಿ ತೊಳಿಬೇಕು. ಒಂದ್ಸಲ ಅಲ್ಲ, 2-3 ಚೆನ್ನಾಗಿ ತೊಳಿಬೇಕು. ಈ ರೀತಿ ತೊಳೆಯೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ಸುಮಾರು 60-70% ಈ ಏನು ವೈರಾಣುಗಳಿದಾವಲ್ಲ ಇವು ಸತ್ತೋಗ್ಬಿಡ್ತವೆ. ಸೋಪ್ ಹಾಕಿ ತೊಳೆದ್ರೆ ಸೋಪಕ್ಕೆ ತುಂಬಾ ಸೆನ್ಸಿಟಿವ್ ಆಗಿರ್ತವೆ, ಸತ್ತೋಗ್ಬಿಡ್ತದೆ. ಅದ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ, ಡಾಕ್ಟರ್ ಅಲ್ಲಿ ಹೋಗ್ಬಿಟ್ಟು ಲಸಿಕೆಯನ್ನ ನೀವು ಹಾಕಿಸ್ಕೋಬೇಕು. ಹುಚ್ಚುನಾಯಿ ಅಂತಲ್ಲ, ಯಾವುದೇ ಒಂದು ಬೀದಿ ನಾಯಿ ಇರ್ಬೋದು, ಯಾವುದೇ ನಾಯಿ ಕಳೆದ ನಂತರ ಸುಮಾರು 5 ಲಸಿಕೆಗಳನ್ನ ಹಾಕಿಸ್ಕೋಬೇಕು. ಅಂದ್ರೆ ಕಡಿದ ದಿನ 1 ಲಸಿಕೆ, ಕಡಿದ ಮೂರು ದಿನ ನಂತರ ಒಂದು ಲಸಿಕೆ, ಕಡಿದ ಏಳು ದಿನ ನಂತರ ಮತ್ತೊಂದು ಲಸಿಕೆ, ಹದಿನಾಲ್ಕನೇ ದಿನಕ್ಕೆ ಒಂದು ಲಸಿಕೆ, ಮತ್ತೆ 21ನೇ ದಿನಕ್ಕೆ ಮತ್ತೊಂದು ಲಸಿಕೆ. ಈ ರೀತಿಯಾಗಿ 5 ಲಸಿಕೆಗಳನ್ನ ನೀವು ಹಾಕಿಸ್ಕೊಳ್ಳೇಬೇಕಾಗುತ್ತೆ. ಈಗ ನಮಗೆ ಹುಚ್ಚಿನ ರೋಗ ಯಾವ ಕಚ್ಚಿರುತ್ತೆ ಏನೋ ಗೊತ್ತಿರಲ್ಲ ಸರ್, ನಮ್ಮ ಮಕ್ಕಳುಗಳು ರೋಡದ ಆಡ್ತಾ ಇರ್ತದೆ, ಅಲ್ಲಿಂದ ಯಾವ್ದೋ ನಾಯಿ ಕಚ್ಚಿರುತ್ತೆ, ಹೇಗೆ ಕಚ್ಚಿರುತ್ತೆ ಗೊತ್ತಿರಲ್ಲ, ಈ ರೋಗ ಬರಲೇಬಾರದು ಅಂತ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾಯಿ ಕಡಿತಕ್ಕಿಂತ ಮುಂಚೆ ಕೆಲವೊಂದು ಲಸಿಕೆಗಳನ್ನ ಹಾಕಿಸ್ಕೋಬಹುದು. ಕೇವಲ 3 ಲಸಿಕೆ ಹಾಕಿಸ್ಕೊಂಡ್ರೆ ಸಾಕು, ಮೊದಲಾದ್ರೆ ನಾಯಿ ಕಚ್ಚೋದಕ್ಕಿಂತ ಮುಂಚೆ ಯಾವ್ದಾರ ಹಾಕ್ಸ್ಕೊಳೋದಾದ್ರೆ. ಇವತ್ತು ಲಸಿಕೆ ಹಾಕ್ಸ್ಕೊಂಡ್ರೆ ನೀವು ಅಂತಂದ್ರೆ 7 ದಿನಕ್ಕೆ ಒಂದು ಲಸಿಕೆ, 21ನೇ ದಿನಕ್ಕೆ ಒಂದು ಲಸಿಕೆ ಹಾಕ್ಸ್ಕೊಂಡ್ಬಿಟ್ರೆ, ಮತ್ತೆ ವರ್ಷಕ್ಕೆ ಒಂದು ಸಲ ನೀವು ಲಸಿಕೆಯನ್ನು ಹಾಕ್ಸ್ಕೊತಾ ಇದ್ರೆ ಈ ರೋಗದ ನಿಮಗೆ ಬರ್ತಕ್ಕಂಥದ್ದೇ ಬಹಳ ಕಮ್ಮಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಯಾವುದೇ ರೀತಿಯಾಗಲಿ ಈ ಲಸಿಕೆ ಬಿಟ್ಟು ಬೇರೆ ಯಾವುದೇ ತರದ ಒಂದು ನಿವಾರಣೋಪಾಯ ಈ ರೋಗಕ್ಕೆ ಇರೋದಿಲ್ಲ. ಮತ್ತೆ ನಾಯಿಗಳಿಗೂ ಸಹ, ನಿಮ್ಮ ಮನೆಯಲ್ಲಿ ಜಾನುವಾರುಗಳ ಜೊತೆಗೆ ನಾಯಿಗಳನ್ನೂ ನೀವು ಸಾಕಿದ್ದೀರಾ ಅಂತಂದ್ರೆ, ಆ ನಾಯಿಗಳಿಗೂ ಸಹ ನೀವು ಲಸಿಕೆಯನ್ನ ಹಾಕಿದ್ರೆ ಬಹಳ ಒಳ್ಳೇದು, ರೋಗ ಹರಡತಕ್ಕಂಥ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ. ಇದಿಷ್ಟು ಹುಚ್ಚುನಾಯಿ ರೋಗ ಅಥವಾ ರೇಬಿಸ್ ರೋಗಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ. ಇದ್ರ ಬಗ್ಗೆ ಒಂದು ಇನ್ನೊಂದು ಅಂಶನ ಸೇರಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲಿ ನಮ್ಮ ವಿಭಾಗದಲ್ಲಿ ಪ್ರಮುಖವಾಗಿ ಈ ರೋಗಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಯೋಗಾಲಯ ಇದೆ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ. ಹುಚ್ಚಿನ ರೋಗ ಇದ್ರೆ ಏನು, ಅದರ ಹೆಂಗೆ ಅದಕ್ಕೆ ನಾವು ರೋಗ ನಿರ್ಧಾರವನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ನಮ್ಮಲ್ಲೇ ವಿಶೇಷ ಪ್ರಯೋಗಾಲಯ ಇರೋದ್ರಿಂದ ವೈದ್ಯರ ಸಲಹೆಯನ್ನ ಪಡ್ಕೊಂಡ್ಬಿಟ್ಟು ರೋಗದ ಒಂದು ಲಕ್ಷಣವನ್ನ ತಿಳ್ಕೊಬಹುದು, ರೋಗ ಇದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನ ತಾವು ತಿಳ್ಕೊಬಹುದು. ಇನ್ನು ಇಲಿ ಜ್ವರ, ಈ ರೋಗದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಇದು ಕೂಡ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತಹ ಒಂದು ರೋಗ. ಹೌದು ಹೌದು. ಇಲಿ ಜ್ವರ ಏನಾಗತ್ತಪ್ಪ ಅಂದ್ರೆ, ಈಗ ಜನಕ್ಕೆ ಹುಚ್ಚಿನ ರೋಗ ಚೆನ್ನಾಗಿ ಪರಿಚಯ ಇರುತ್ತೆ, ಆದ್ರೆ ಇಲಿ ಜ್ವರದ ಬಗ್ಗೆ ಅಷ್ಟು ಸಾಮಾನ್ಯವಾಗಿ ಮಾಹಿತಿ ಇಷ್ಟು ಇರೋದಿಲ್ಲ. ಈ ರೋಗ ಪ್ರಮುಖವಾಗಿ ಈ ರೋಗಗ್ರಸ್ತ ಪ್ರಾಣಿಯ ಮೂತ್ರದ ಮೂಲಕ ಹರಡ್ತದೆ. ಈ ಮೂತ್ರದಲ್ಲೇ ಈ ರೋಗದ ರೋಗಾಣುಗಳು ಹೊರಗೆ ಬರ್ತಾ ಇರ್ತದೆ. ಮೂತ್ರವನ್ನ ನಾವೇನ ಗಂಜಲ ಅಂತ ಏನ್ ಕರಿತೀವಲ್ಲ, ಅದನ್ನ ನಾವು ಮುಟ್ಟೋದ್ರ ಮೂಲಕ ಅದು ನಮ್ಮ ಚರ್ಮವನ್ನ ಸೀಳ್ಕೊಂಡು ಒಳಗಡೆ ಹೋಗ್ತಕ್ಕಂತ ಒಂದು ರೋಗಾಣು. ಸೊ ಹಂಗಾಗಿ ತುಂಬಾ ಮಾರಕವಾಗಿರ್ತಕ್ಕಂತ ರೋಗಾಣು. ಸೊ ರೋಗದ ಮೂಲ ಇಲಿಗಳು. ಇಲಿಗಳು ಏನಪ್ಪಾ ಅಂತಂದ್ರೆ, ಇಲಿಗಳಲ್ಲಿ ಈ ರೋಗದ ರೋಗಾಣು ಇರ್ತದೆ, ಆದ್ರೆ ಇಲಿಗಳಿಗೆ ಯಾವುದೇ ತರ ತೊಂದರೆಗಳನ್ನು ಮಾಡೋದಿಲ್ಲ. ಜೀವನ ಪರ್ಯಂತ ರೋಗಾಣುಗಳು ಇಲಿಗಳಲ್ಲಿ ಇರ್ತದೆ. ಆ ಇಲಿಗಳು ಏನ್ ಮಾಡ್ತದಪ್ಪ ಅಂದ್ರೆ, ದನದ ಕೊಟ್ಟಿಗೆ ಸುತ್ತಮುತ್ತ ಇರ್ತಕ್ಕಂಥ ಜಾಗಗಳಲ್ಲಿ ಅಲ್ಲಲ್ಲೇ ಮೂತ್ರ ಮಾಡ್ತದೆ. ದನಕ್ಕೆ ಕೊಡ್ತಕ್ಕಂಥ ನೀರಿನ ಮೇಲೆ ಟ್ಯಾಂಕ್ ಮೇಲೂ ಸಹ ಉಚ್ಚವಾಯಿತು ಅಂತಂದ್ರೆ, ಅದರಲ್ಲೂ ಸಹ ರೋಗಾಣುಗಳು ನೀರಿನ ಮೂಲಕ ಪ್ರಾಣಿ ಕುಡಿದ್ರೆ ಅವಕ್ಕೂ ಸಹ ರೋಗ ಬರ್ತದೆ. ಅಥವಾ ಯಾರು ನೀವು ಹಿಂಡಿ ಬೂಸಾಯಿ ಒಂದು ಚೀಲವನ್ನು ಒಟ್ಟಿರ್ತೀರ ಕೊಟ್ಟಿಗೆನಲ್ಲಿ, ಇಲಿಗಳು ಸಾಮಾನ್ಯವಾಗಿ ನೀವು ಇದ್ರೆ ಅದ್ರ ಮೇಲೆ ಮೂತ್ರ ಮಾಡಿದ್ರೆ, ಸೊ ಅದ್ರ ಮೂತ್ರದ ಮೂಲಕ ಕೊಡ್ತಕ್ಕಂಥ ಫುಡ್ಡಿನ ಮೂಲಕ ಅಂದ್ರೆ ಕಾನ್ಸಂಟ್ರೇಟ್ ಫೀಡ್ ಇರಬಹುದು ಅಥವಾ ಯಾವುದೇ ಒಂದು ಪೋಷಕಾಂಶಗಳಿದ್ರೆ ಅದ್ರ ಮೂಲಕ ಸಹ ರೋಗಾಣುಗಳು ಪ್ರಾಣಿಗಳ ದೇಹಕ್ಕೆ ಹೋಗ್ಬಿಟ್ಟು ಅವಕ್ಕೆ ರೋಗ ಬಂದ್ಬಿಟ್ಟು ಅವುಗಳ ಮೂತ್ರವನ್ನ ಮನುಷ್ಯ ಮುಟ್ಟಿದ್ರೆ ಅವು ಮುಖ ರೋಗ ಹರಡತಕ್ಕಂಥ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಪ್ರಮುಖ ಲಕ್ಷಣ ಏನಪ್ಪ ಮನುಷ್ಯರಲ್ಲಿ ಇಲಿ ಜ್ವರ ಬಂದ್ರೆ ಅಂದ್ರೆ, ಜಾಂಡಿಸ್ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಕಾಯಿಲೆ. ಜಾಂಡಿಸ್ ಬಂತು ಅಂತಂದ್ರೆ ಗೊತ್ತಲ್ಲ ನಿಮಗೆ, ಚಿಕಿತ್ಸೆ ತುಂಬಾ ಕಷ್ಟನೇ ಹೌದು. ಹಂಗಾಗಿ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಲಕ್ಷಣ ಆಗಿರುತ್ತೆ. ಪ್ರಾಣಿಗಳಲ್ಲಿ ಈ ರೋಗ ಹೇಗೆ ಗುರುತಿಸ್ಬೇಕು ನೀವು ಅಂತಕ್ಕಂಥದ್ದು ಬಹಳ ಮುಖ್ಯ. ಉದಾಹರಣೆ ದನಕರು ಅಂತಂದ್ರೆ, ಗರ್ಭಪಾತ ಸಹಜವಾಗಿ ಆಗ್ತದೆ. ಇಲಿ ಜ್ವರದಲ್ಲಿ ಗರ್ಭಪಾತ ಸಹಜವಾಗಿ ಆಗ್ತದೆ. ಅದು ಮುಖ್ಯವಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಕೆಚ್ಚಲು ಭಾವ ಆಗ್ತಕ್ಕಂಥದ್ದು. ಇಲಿ ಜ್ವರದಲ್ಲೂ ಸಹ ಕೆಚ್ಚಲು ಭಾವ ಆಗುತ್ತೆ, ಆದ್ರೆ ಬೇರೆ ಕೆಚ್ಚಲು ಭಾವ ತರ ಅಲ್ಲ ಇದು. ಇದರಲ್ಲಿ 4 ಮೊಲೆಗಳಲ್ಲೂ ಸಹ ರಕ್ತನೇ ಬರ್ತದೆ. ನೀವು ಹಾಲನ್ನ ಹಿಂಡಿದ್ರೆ 4 ಮೊಲೆಗಳಲ್ಲಿ ರಕ್ತನೇ ಬರ್ತದೆ. ಹಂಗಾಗಿ ಆ ತರ ಏನಾದ್ರು ನಿಮ್ಮ 4 ಮೊಲೆಗಳಲ್ಲಿ ರಕ್ತ ಬಂತು ಅಂತಂದ್ರೆ, ಮೊಟ್ಟ ಮೊದಲನೇ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಇಲಿ ಜ್ವರ ಸಾಧ್ಯತೆ ಇರಬಹುದೇನೋ ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ನೀವು ಇಲಿ ಜ್ವರದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಇಲಿ ಜ್ವರಕ್ಕೆ ಸಂಬಂಧಪಟ್ಟಂತೆ ದನಕರುಗಳಲ್ಲಿ ನಮ್ಮಲ್ಲಿ ಲಸಿಕೆ ಅಷ್ಟೊಂದು ಲಭ್ಯ ಇರಲ್ಲ, ಆದ್ರೆ ನಾಯಿಗಳಲ್ಲಿ ಇಲಿ ಜ್ವರಕ್ಕೆ ಸಂಬಂಧಪಟ್ಟಂತಹ ಲಸಿಕೆ ಇರೋದ್ರಿಂದ ನಿವಾರಣೋಪಾಯವನ್ನು ನೀವು ಅಲ್ಲೇ ಮಾಡ್ಕೋಬಹುದು. ಇದಿಷ್ಟು ಇಲಿ ಜ್ವರಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಈ ಪ್ರಾಣಿಗಳಲ್ಲಿ ಕ್ಷಯರೋಗ ಬರುವಂತದ್ದು ಇದೆ, ಅದು ಮನುಷ್ಯರಿಗೂ ಕೂಡ ಹರಡುತ್ತೆ. ಹೇಗೆ ಹರಡುತ್ತೆ ಕ್ಷಯರೋಗ ಅಂತಕ್ಕಂಥದ್ದು? ನಿಮಗೆ ಗೊತ್ತಿದೆ, ತುಂಬಾ ಅನಾದಿ ಕಾಲದಿಂದ ಇರ್ತಕ್ಕಂತ ಒಂದು ರೋಗ. ಜನಗಳಲ್ಲಿ ಏನಾಗಿದೆಯಪ್ಪ ಅಂದ್ರೆ, ಕ್ಷಯರೋಗ ಅಂತಷ್ಟೇ ಮನುಷ್ಯರಷ್ಟೇ ನಾವು ಯೋಚನೆ ಮಾಡ್ತೀವಿ, ಆದ್ರೆ ಕ್ಷಯರೋಗ ಪ್ರಾಣಿಗಳಲ್ಲೂ ಸಹ ಇರ್ತದೆ. ಅತಿ ಮುಖ್ಯವಾಗಿ ನೀವು ದನಕರು ನೋಡಬಹುದು, ಕುರಿ ಮೇಕೆಗಳಲ್ಲೂ ಸಹ ಕ್ಷಯರೋಗ ಬರ್ತದೆ. ಅವುಗಳ ಉಸಿರಾಟ, ಕ್ಷಯರೋಗಕ್ಕೆ ಸಂಬಂಧಪಟ್ಟಂತ ಪ್ರಾಣಿಯ ಉಸಿರಾಟ ನಾವು ಜೊತೆಗೆ ಉಸಿರಾಡಿದ್ರೆ, ಅವುಗಳ ಉಸಿರ ನಾವು ತಕೊಂಡ್ರೆ, ಅಂತ ಪ್ರಾಣಿಗಳಿಂದ ನಮಗೂ ಸಹ ಕ್ಷಯರೋಗ ಬರ್ತದೆ. ಅಲ್ದೇನೆ ಕ್ಷಯರೋಗ ಪೀಡಿತ ದನಗಳ ಹಾಲನ್ನು ನಾವು ಕುಡಿದ್ರೆ, ಸರಿಯಾಗಿ ಕಾಯಿಸ್ತೇ ಹಾಲನ್ನು ಕುಡಿದ್ರೆ, ಅಂತರ ಅದರಿಂದಲೂ ಸಹ ಕ್ಷಯರೋಗ ನಮ್ಮಲ್ಲಿ ಬರ್ತದೆ. ಹೇಗೆ ನಮ್ಮ ದನಗಳಲ್ಲಿ ಕ್ಷಯರೋಗ ಬಂದಿದೆ ಅಂತ ನೋಡ್ಕೋಬೇಕಪ್ಪ ಅಂದ್ರೆ, ಈ ರೋಗ ಅಷ್ಟು ಬೇಗ ಬೇರೆ ರೋಗ ತರ ಅಷ್ಟು ಲಕ್ಷಣಗಳು ಅಷ್ಟು ಬೇಗ ತೋರಿಸಲ್ಲ. ಆದ್ರೆ ಏನಪ್ಪ ಇಲ್ಲಿ ಅಂತಂದ್ರೆ, ಸಾಮಾನ್ಯವಾಗಿ ಕ್ಷಯರೋಗ ಪೀಡಿತ ರಾಸುಗಳು ಕೃಷಿವಾಗ್ತಾ ಹೋಗ್ತದೆ. ತೂಕ ಕಡಿಮೆ ಆಗಿ ಎಷ್ಟೇ ಆಹಾರ ತಿಂದ್ರು ಸಹ ತೂಕ ಕಮ್ಮಿ ಆಗ್ತಾನೆ ಹೋಗ್ತದೆ, ಮತ್ತೆ ಕೆಮ್ತಾ ಇರ್ತದೆ, ಅವಾಗಿನ ಹೋಗಿ ಕೆಮ್ತಾ ಇರ್ತದೆ. ಈ ಕೆಮ್ಮು ಯಾವುದೇ ಚಿಕಿತ್ಸೆಗೆ ಸ್ಪಂದಿಸಲ್ಲ, ಡಾಕ್ಟರ್ಗಳಿಂದ ಯಾವುದೇ ಟ್ರೀಟ್ಮೆಂಟ್ ನೀವು ಕೊಡಿಸಿದ್ರು ಸಹ ಇವು ಕೆಮ್ಮನ್ನ ಕಮ್ಮಿ ಆಗೋದೇ ಇಲ್ಲ, ಮತ್ತೆ ವೆಯ್ಟ್ ಕಮ್ಮಿ ಆಗ್ತಾನೆ ಹೋಗ್ತದೆ. ಈ ತರ ಇತ್ತು ಅಂತಂದ್ರೆ ನೀವು ಕ್ಷಯ ರೋಗ ಇರಬಹುದು ಅಂತ ನೀವು ಇದ್ ಮಾಡ್ಬೇಕು. ಅಂತ ಬ್ರಾಸುವಿನ ನೀವೇನಾದ್ರು ಹಾಲು ಅಥವಾ ಇದೇನಾದ್ರೂ ಅಂಶವನ್ನು ತಂದುಕೊಟ್ರೆ ನಮ್ಮ ಕಾಲೇಜಿಗೆ ಪಶು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ, ನಾವು ಪರೀಕ್ಷೆ ಮಾಡಿಬಿಟ್ಟು ಕ್ಷಯ ರೋಗ ರೋಗಾಣು ಇದವೋ ಇಲ್ವೋ ಅಂತಕ್ಕಂಥದ್ದನ್ನು ನಾವು ಹೇಳ್ತೇವೆ. ಇದು ಕ್ಷಯ ರೋಗದ ಬಗ್ಗೆ ಅತಿ ಮುಖ್ಯ. ಮತ್ತೆ ನೀವು ರಾಸುಗಳನ್ನ ನೀವು ಕೊಟ್ಟಿಗೆ ಇದೆ ಅಂತಂದ್ರೆ ಗಾಳಿ ಬೆಳಕು ಚೆನ್ನಾಗಿದ್ದಂಗೆ ಇರಬೇಕು. ಗಾಳಿ ಬೆಳಕು ಸರಿ ಹಾಡಿಲ್ಲ ಅಂತಂದ್ರೆ ಅವುಗಳ ಉಸಿರು ಅಲ್ಲೇ ಸುತ್ತಾಕೊಂಡ್ಬಿಟ್ಟು ಅದ್ರ ಮೂಲಕ ನಮಗೂ ಸಹ ಅದೇ ಗಾಳಿನ ನಾವು ಕುಡಿತೀವಿ, ಬರೋಂತ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಹಂಗಾಗಿ ರೈತರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ಇನ್ನು ಈ ಪ್ರಾಣಿಜನ್ಯ ರೋಗಗಳ ನಿರ್ವಹಣೆಯಲ್ಲಿ ಪಶುಪಾಲಕರು ಗಮನದಲ್ಲಿಟ್ಟುಕೊಳ್ಳಬೇಕಾದಂತಹ ಅಂಶಗಳು ಯಾವ್ಯಾವು? ಇದು ಅತಿ ಮುಖ್ಯವಾಗಿರ್ತಕ್ಕಂತ ಒಂದು ಪ್ರಶ್ನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ನಾವು ರೋಗಗಳ ಬಗ್ಗೆ ನಮಗೆ ಏನ್ ಗೊತ್ತಿದೆಯೋ ಗೊತ್ತಿಲ್ಲೋ ಅದು ಬೇರೆ ವಿಷಯ, ಆದ್ರೆ ಈ ರೋಗಗಳು ಬರಬಾರದು ನಮಗೆ ಅಂತಂದ್ರೆ ಅಥವಾ ನಮ್ಮ ಕೊಟ್ಟಿಗೆ ಈ ತರ ರೋಗಗಳು ಬರಬಾರದು ಅಂತಂದ್ರೆ ಕೆಲವೊಂದು ಅಂಶಗಳನ್ನ ನೀವು ಗಮನಿಸಬೇಕು. ಸಣ್ಣ ಪುಟ್ಟ ಅಂಶಗಳಾಗಿರ್ತದೆ, ಆದ್ರೂ ಸಹ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳು. ಈ ಪ್ರಾಣಿಜನ್ಯ ರೋಗ ಅಲ್ಲದೇನೆ ಇತರ ರೋಗಗಳನ್ನು ಸಹ ನೀವು ಇದರ ಮೂಲಕ ತಡೆಗಟ್ಟಬಹುದು. ಏನಪ್ಪ ಅಂಶಗಳು ಅಂತಂದ್ರೆ, ನಿಮಗೆ ವೈಜ್ಞಾನಿಕ ತಳಹದಿ ಬಹಳ ಮುಖ್ಯ. ಯಾವುದೇ ಒಂದು ಪಶುಪಾಲನೆ ಮಾಡಬೇಕು ಅಂತಂದ್ರೆ ವೈಜ್ಞಾನಿಕ ತಳಹದಿ ಬಹಳ ಮುಖ್ಯ. ಪಶುವೈದ್ಯರ ನೇರ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಮುಖ್ಯ. ಪ್ರತಿಯೊಂದು ಅಂಗದಲ್ಲೂ ಪ್ರತಿಯೊಂದು ಘಟಕದಲ್ಲೂ ಸಹ ವೈದ್ಯರ ಒಂದು ಸಂಪರ್ಕ ಇಟ್ಕೊಂಡಿರ್ಬೇಕು. ಯಾವುದೇ ಆಗಿರ್ತಕ್ಕಂಥ ಒಂದು ವಿಷಯ ತಿಳ್ಕೊಂಡಿರ್ಬೇಕು ಅಂತಂದ್ರೆ ವೈದ್ಯರನ್ನು ನೀವು ಗಮನಿಸಬೇಕಾಗತ್ತೆ. ಈ ರೈತರಲ್ಲಿ ಆರೋಗ್ಯ ಶಿಕ್ಷಣದ ಅಂಶ ತಿಳ್ಕೊಂಡಿರ್ಬೇಕು. ಆರೋಗ್ಯ ಶಿಕ್ಷಣ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಅತಿ ಮುಖ್ಯ. ಏನಪ್ಪ ಆರೋಗ್ಯ ಶಿಕ್ಷಣ ಅಂತಂದ್ರೆ, ಯಾವ ರೋಗ ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ, ನಮ್ಮಿಂದ ಇರ್ಬೋದು ಅಥವಾ ಮನುಷ್ಯರ ವೈದ್ಯರಿಂದ ಇರ್ಬೋದು, ಯಾರಿಂದಲೂ ಸಹ ನೀವು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕು. ಮತ್ತೆ ನಿಮ್ಮ ಫಾರ್ಮ್ನಲ್ಲಿ ಕೆಲವೊಬ್ಬರು ಕೆಲಸಗಾರರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ನಿಯಮಿತ ಆರೋಗ್ಯವನ್ನ ಪರೀಕ್ಷೆ ಮಾಡಿಸ್ತಾನೆ ಇರಬೇಕು. ಈ ನೀವೇ ಕೆಲಸ ಮಾಡ್ತಾ ಇರ್ರಿ, ನಿಯಮಿತ ಆರೋಗ್ಯವನ್ನ ಪರೀಕ್ಷೆ ಮಾಡಿಸ್ತಾನೆ ಇರಬೇಕು. ಪ್ರತಿ 6 ತಿಂಗಳಿಗೊಂದ್ಸಲನೋ 3 ತಿಂಗಳಿಗೊಂದ್ಸಲನೋ ಹೋಗ್ಬಿಟ್ಟು ಡಾಕ್ಟರಿಂದ ನೀವು ಆರೋಗ್ಯ ಪರೀಕ್ಷೆಯನ್ನ ಮಾಡಿಸ್ಕೊಂತಾನೆ ಇರಬೇಕು. ಮತ್ತೆ ನಿಮ್ಮ ವೈಯಕ್ತಿಕ ಸ್ವಚ್ಛತೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ವೈಯಕ್ತಿಕ ಸ್ವಚ್ಛತೆ ಅಂತಂದ್ರೆ ಕೊಟ್ಟಿಗೆಯಲ್ಲಿ ಕೆಲಸ ಮಾಡಿ ಬಂದ ನಂತರ ಕೈಯನ್ನ ಸ್ವಚ್ಛವಾಗಿ ತೊಳ್ಕೊಳ್ತಕ್ಕಂಥದ್ದು, ಬರೀ ನೀರು ತೊಳ್ಕೊಳ್ಳೋದಲ್ಲ, ಸಾಬೂನು ಹಚ್ಚಿಬಿಟ್ಟು ತೊಳ್ಕೊಂತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ನೀವು ಸಾಬೂನು ಬಳಕೆ ನೀವು ಮಾಡಲಿಲ್ಲ ಅಂತಂದ್ರೆ ಎಷ್ಟೋ ಕೀಟಾಣುಗಳು ಸಾಯೋದೇ ಇಲ್ಲ. ಅದರಲ್ಲಿ ನಮ್ಮ ರೈತರು ಏನ್ ಮಾಡ್ತಾರೆ, ಅರ್ಜೆಂಟ್ ಆಗಿರುತ್ತೋ ಏನೋ ಗೊತ್ತಿರಲ್ಲ, ಹಂಗೆ ಕೈ ತೊಳ್ಕೊಂಡ್ಬಿಡ್ತಾರೆ, ಬಂದ್ಬಿಟ್ಟು ಹಾಗೆ ಆಹಾರ ಆಗಿರ್ತದೆ. ಯಾಕಂದ್ರೆ ಸಾವು ತಪ್ಪು ಅಂತ ಹೇಳದಿಲ್ಲ, ಸಮಯ ಸಂದರ್ಭ ಆಗಿರ್ತದೆ, ಪಾಪ ತಪ್ಪು ಅಂತ ಹೇಳಿದೆ. ಮತ್ತೆ ಶುಭ್ರವಾದ ಬಟ್ಟೆಯನ್ನ ಧರಿಸ್ತಕ್ಕಂಥದ್ದು, ಮತ್ತೆ ದುಶ್ಚಟಗಳು ಮಾಡ್ತಕ್ಕಂಥದ್ದು ಬಹಳ ಕೆಟ್ಟದು. ಪಶುಪಾಲನೆ ಮಾಡ್ತಾರೆ, ಕೆಲವು ರೈತರು ಅಲ್ಲೇ ಬೀಡಿ ಸೇರ್ತಾ ಇರ್ತಾರೆ, ಅಲ್ಲೇ ಗುಟ್ಕಾನ ಇನ್ನೇನೋ ಆಗ್ತಾ ಇರ್ತಾರೆ. ಸೊ ಇವೆಲ್ಲ ಮಾಡಬಾರ್ದು. ಇದರಿಂದ ಏನಾಗುತ್ತಪ್ಪ ಅಂದ್ರೆ ರೋಗಗಳು ಅದ್ರ ಮೂಲಕ ನಮಗೆ ಹರಡತಕ್ಕಂತ ಸಾಧ್ಯತೆ ಜಾಸ್ತಿ ಆಗುತ್ತೆ. ಮತ್ತೆ ಸಂರಕ್ಷಣಾ ಉಡುಪುಗಳು ಅಂತ ನಾವು ಕರಿತೀವಿ, ಅದ್ರ ಪ್ರೊಟೆಕ್ಟಿವ್ ಕ್ಲೋತಿಂಗ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಲ್ಲ, ಈ ಕೊಟ್ಟಿಗೆಗೋಸ್ಕರನೇ ವಿಶೇಷವಾಗಿರ್ತಕ್ಕಂಥ ಉಡುಪುಗಳನ್ನ ಧರಿಸ್ಕೊಳ್ಬೇಕು. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಯಾವುದೇ ತರದ ಗಂಜಿಲ ಆಗ್ಲಿ ಮೈ ಮೇಲೆ ಬೀಳೋದಿಲ್ಲ, ಕಾಲುಗಳಿಗೆ ಗಂಬೂಟ್ಸ್ಗಳನ್ನು ಹಾಕ್ತಕ್ಕಂಥದ್ದು, ಇವು ಬಹಳ ಮುಖ್ಯ. ಇದರಿಂದ ರೋಗಗಳು ಪ್ರಾಣಿಗಳಿಂದ ನಮಗೆ ಅಷ್ಟು ಬೇಗ ಹಾಡಲ್ಲ. ಮತ್ತೆ ಪ್ರಾಣಿಗಳಿಗೆ ಲಸಿಕೆಗಳನ್ನ ಯಾವ್ಯಾವ ರೋಗಕ್ಕೆ ಸಿಗುತ್ತೋ ಆ ಎಲ್ಲಾ ರೋಗಗಳಿಗೂ ಸಹ ನೀವು ಲಸಿಕೆಯನ್ನ ಹಾಕ್ಸ್ಕೋಬೇಕು. ಈ ಉಚ್ಚನ ರೋಗದಿಂದ ಇಡ್ಬೋದು, ಅಥವಾ ಇನ್ಯಾವುದೋ ಲೆಪ್ಟೋಸ್ಪೈರ ಕಾಯಿಲೆ ಅಂತ ಹೇಳಿದ್ನ ಅದ್ರ ಬಗ್ಗೆ ಇರ್ಬೋದು, ಬ್ರುಸೆಲ್ಲ ಕಾಯಿಲೆ ಅಂತ ಹೇಳಿದ್ನ, ಅದ್ರ ಲಸಿಕೆಗಳು ಲಭ್ಯ ಇರೋದ್ರಿಂದ ಎಲ್ಲಾ ರೋಗಗಳಿಗೂ ನೀವು ಲಸಿಕೆಯನ್ನ ಹಾಕ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಮತ್ತೆ ರೋಗಗ್ರಸ್ತ ಪ್ರಾಣಿಗಳನ್ನ ಆದಷ್ಟು ಬೇಗ ನೀವು ಪ್ರತ್ಯೇಕ ಮಾಡಬೇಕಾಗ್ತದೆ, ಮತ್ತು ಅವಕ್ಕೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಚಿಕಿತ್ಸೆ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಎಲ್ಲಾ ರೋಗಗಳಿಗೂ ಚಿಕಿತ್ಸೆ ಇರೋದಿಲ್ಲ, ಆದ್ರೆ ಕೆಲವೊಂದು ರೋಗಗಳಿಗೆ ಚಿಕಿತ್ಸೆ ಇರೋದ್ರಿಂದ ವೈದ್ಯರನ್ನ ಕಂಡುಬಿಟ್ಟು ಚಿಕಿತ್ಸೆ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅತಿ ಮುಖ್ಯವಾಗಿ ಇನ್ನೊಂದು, ನಾನು ಕೆಲವೊಂದು ರೈತರನ್ನ ಫಾರ್ಮ್ಗಳಿಗೆ ಭೇಟಿ ಮಾಡಿದಾಗ ನೋಡಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ಯಾಕೆ ಅಂತಂದ್ರೆ, ಪರಿಸರ ಸ್ವಚ್ಛವಾಗಿ ಇರಲಿಲ್ಲ ಅಂತಂದ್ರೆ ಇಲಿಗಳ ಓಡಾಟಗಳು ಜಾಸ್ತಿ ಆಗ್ತದೆ. ಅಲ್ಲಲ್ಲಲ್ಲೇ ನಾವು ಕಸಗಳನ್ನ ಎಸ್ತಿರ್ತೀವಿ, ಅದನ್ನ ತಿನ್ಲಿಕ್ಕೆ ಇಲಿಗಳು ಬರ್ತದೆ, ಆ ಬಂದಿರತಕ್ಕಂಥ ಇಲಿಗಳು ಕೊಟ್ಟಿಗೆ ಬರ್ತದೆ, ಅಲ್ಲಿ ಮೂತ್ರವನ್ನ ಮಾಡ್ತದೆ, ಆ ಮೂತ್ರ ಪ್ರಾಣಿಗಳಿಗೂ ಸಹ ಕಲುಷಿತ ಉಂಟು ಮಾಡ್ತದೆ. ಇದರಿಂದ ಇಲಿ ಜ್ವರ ಆಡ್ತಕ್ಕಂಥದ್ದೇ ಜಾಸ್ತಿ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸ್ಬೇಕು. ಸೊ ಹೊಸದಾಗಿ ಖರೀದಿ ಮಾಡಿರ್ತಕ್ಕಂಥ ಯಾವುದೇ ಪ್ರಾಣಿ ಆಗಲಿ, ಸಡನ್ ಆಗಿ ಅದನ್ನ ಬಿಟ್ಕೋಬಾರ್ದು, ಕ್ವಾರಂಟೈನ್ ಮಾಡ್ಬೇಕು ಅಂತ ಏನ್ ಹೇಳ್ತೀನಿ. ಒಂದ್ 15 ದಿನ ನೀವು ಅದನ್ನ ಸಪರೇಟ್ ಆಗಿ ಇಟ್ಬಿಟ್ಟು ಅದಕ್ಕೆ ಸಪರೇಟ್ ಆಗಿ ಮೇವು ಆಹಾರವನ್ನ ಹಾಕ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಸಾಧ್ಯವಾದಷ್ಟು ಜಾನುವಾರುಗಳ ವೈಜ್ಞಾನಿಕ ತರಬೇತಿ ಕಾರ್ಯಕ್ರಮಗಳನ್ನ ರೈತ ಭಾಗವಹಿಸಬೇಕು. ಯಾಕೆಂದ್ರೆ ನಮ್ಮ ರೈತರು ನೋಡಿದೀವಿ, ನಾವು ಎಷ್ಟೋ ತರಬೇತಿ ಕೊಡ್ತಾ ಇರ್ತೀವಿ, ರೈತರು ಅದನ್ನ ಆಸಕ್ತಿಯಿಂದ ಬರೋದಿಲ್ಲ. ಇಲ್ಲೋ ರೈತರು ನಾವು ಕಷ್ಟಪಟ್ಟು ನಾವು ಬನ್ನಿ ಈ ತರ ತರಬೇತಿ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಈ ರೀತಿ ಎಲ್ಲಾ ವೈಜ್ಞಾನಿಕ ತರಬೇತಿಗಳಲ್ಲೂ ಸಹ ನಾವು ಈ ರೋಗಗಳ ಬಗ್ಗೆ ನಾವು ಮಾಹಿತಿ ಕೊಡ್ತಾನೆ ಇರ್ತೀವಿ. ಕುರಿ ಸಾಕಾಣಿಕೆ ತರಬೇತಿ ಇರ್ಬೋದು, ಹಂದಿ ಸಾಕಾಣಿಕೆ ತರಬೇತಿ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಪ್ರತಿಯೊಂದು ಸಾಕಾಣಿಕೆಯಲ್ಲೂ ಸಹ ಒಂದು ಅಂಶ ನಾವು ಇಟ್ಟೇ ಇರ್ತೀವಿ ನಮ್ಮ ತರಬೇತಿನಲ್ಲಿ. ಸೊ ಎಲ್ಲಾ ತರಬೇತಿಗಳನ್ನ ತಾವು ಭಾಗವಹಿಸಿದ್ರೆ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ, ತಾವು ಅದನ್ನ ಅನುಸರಿಸಬೇಕಾಗುತ್ತದೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕಿಂತ ಮುಂಚೆ ಒಂದು ಮಾತಾಡಬೇಕಾದ್ರೆ ನಾನು ಹೇಳಿದ್ದೆ, ಜೈವಿಕ ಸುರಕ್ಷತಾ ಅನುಸರಿಸಬೇಕು. ಏನಪ್ಪ ಅಂತಂದ್ರೆ ಕೊಟ್ಟಿಗೆ ಒಳಗಡೆ ಹೋಗ್ಬೇಕು ಅಂತಾರೆ, ಫುಟ್ ಬಾತ್ಗಳನ್ನ ಮಾಡ್ತಕ್ಕಂಥದ್ದು, ಆ ಫುಟ್ ಬಾತ್ಗಳಿಗೆ ಪೊಟ್ಯಾಸಿಯಂ ಪರ್ಮಾಂಗನೇಟ್ ದ್ರಾವಣಗಳನ್ನ ಹಾಕೊಂಡು ಕಾಲಲ್ಲಿ ಅದ್ದಿ ಒಳಗಡೆ ಹೋಗ್ತಕ್ಕಂಥದ್ದು, ಹೊರಗೆ ಬರ್ಬೇಕಾದ್ರೂ ಸಹ ಅದೇ ಫುಟ್ ಬಾತ್ ಕಾಲು ಹದ್ದಿಬಿಟ್ಟು ಹೊರಗೆ ಬರ್ತಕ್ಕಂಥದ್ದು, ಅದಲ್ಲದೆ ಕೊಟ್ಟಿಗೆ ಸ್ವಚ್ಛಗೊಳಿಸ್ಲಿಕ್ಕೆ ಕ್ರಿಮಿನಾಶಕ ದ್ರಾವಣಗಳನ್ನ ನೀವು ಬಳಸ್ತಕ್ಕಂಥದ್ದು. ಮಾರುಕಟ್ಟೆಯಲ್ಲಿ ತುಂಬಾ ಬಂದಿದಾವೆ ಈ ತರ ಕ್ರಿಮಿನಾಶಕ ದ್ರಾವಣಗಳು, ಸೊ ಈ ದ್ರಾವಣಗಳನ್ನ ನೀವು ಉಪಯೋಗಿಸಬಹುದು. ಸೊ ಜಾನುವಾರುಗಳಿಗೆ ಲಸಿಕೆಗಳನ್ನ ಹಾಕ್ತಕ್ಕಂಥದ್ದನ್ನ ಆಗ್ಲೇ ಹೇಳಿದೆ ನಾನು. ಆದಷ್ಟು ಫಾರ್ಮ್ಗಳಿಗೆ ಬೇರೆಯವರು ಏನಾದ್ರು ಭೇಟಿ ಮಾಡ್ಲಿಕ್ಕೆ ಬಂದಾಗ ಅವ್ರನ್ನ ಆದಷ್ಟು ಎಂಟ್ರಿ ಕೊಡಿಸಬಾರ್ದು. ನಮ್ಮ ಪ್ರಾಣಿಗಳಿಂದ ಅವರಿಗೂ ಸಹ ರೋಗ ಆಗತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ, ಅದೇ ತರ ಅವರಿಂದಲೂ ಸಹ ನಮ್ಮ ಪ್ರಾಣಿಗಳಿಗೆ ರೋಗ ಬರ್ತಕ್ಕ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಸೊ ಈ ರೀತಿ ಎಲ್ಲಾ ಕಾರ್ಯಕ್ರಮಗಳನ್ನ ನೀವು ಚಾಚುತಪ್ಪದೆ ಪಾಲಿಸಿದ್ರೆ ಪ್ರಾಣಿಜನ್ಯ ರೋಗದ ಜೊತೆಗೆ ಉಳಿದ ಎಲ್ಲಾ ರೋಗಗಳು ಸಹ ನೀವು ನಿವಾರಣೆಯನ್ನ ಮಾಡ್ಕೋಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪಶುಪಾಲನೆಯಲ್ಲಿ ಪ್ರಾಣಿಜನ್ಯ ರೋಗಗಳ ಅರಿವು ಮತ್ತೆ ನಿರ್ವಹಣಾ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ ಡಾಕ್ಟರ್ ಸತೀಶ್ ಅವರೇ? ನಾನು ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲೇ ಇರೋದ್ರಿಂದ ನನ್ನ ಮೊಬೈಲ್ ನಂಬರ್ನ ತಾವು ಇಟ್ಕೋಬಹುದು. ನನ್ನ ಮೊಬೈಲ್ ಸಂಖ್ಯೆ 9481622134. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 9481622134. ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮನ್ನ ಭೇಟಿ ಮಾಡಬಹುದು, ಸಂಪರ್ಕವನ್ನು ಮಾಡಬಹುದು. ಒಳ್ಳೆದು ಡಾಕ್ಟರ್ ಸತೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಪಾಲನೆಯಲ್ಲಿ ಪ್ರಾಣಿಜನ್ಯ ರೋಗಗಳ ಅರಿವು ಮತ್ತು ನಿರ್ವಹಣಾ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಜಾನುವಾರುಗಳಲ್ಲಿ ಪ್ರಾಣಿಜನ್ಯ ರೋಗಗಳ ಅರಿವು ಹಾಗೂ ನಿರ್ವಹಣೆಯ ಹೆಜ್ಜೆಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಪಿ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂದು ರೋಗ ಹಾಗೂ ತಡೆಗಟ್ಟುವಿಕೆಯ ಕ್ರಮ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಶೀಲಾ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಭಾರತ ಕೃಷಿ ಪ್ರಧಾನ ದೇಶ.